ಜನವರಿ 4, 2025 ಶನಿವಾರದಂದು ಅಕ್ಕಮಹಾದೇವಿ ವೀರಶೈವ ಮಹಿಳಾ ಸಂಘ ಮಂಗಳೂರು ಇವರ ವತಿಯಿಂದ ರಾಜ್ಯ ಮಟ್ಟದ ವಚನ ಸಾಹಿತ್ಯ ಸಮ್ಮೇಳನವನ್ನು ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ಆಯೋಜಿಸಲಾಗಿದ್ದು, ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಸುತ್ತೂರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಅರವಿಂದ ಜತ್ತಿಯವರ ಘನ ಅಧ್ಯಕ್ಷತೆಯಲ್ಲಿ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗಲಿದೆ. ಕಾರ್ಯಕ್ರಮದ ಅಂಗವಾಗಿ ವಚನಗೋಷ್ಠಿ, ಚಿಂತನಗೋಷ್ಠಿ, ವಚನಗಾಯನ, ವಚನ ನೃತ್ಯ, ಸಾಧಕರಿಗೆ ಸನ್ಮಾನ, ವೀಲ್ ಚೇರ್ ವಿತರಣೆ ನಡೆಯಲಿದ್ದು, ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18-40 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. इन्निल्ला भया इन्निल्ला चिंते सिक्किदे नमगे होस मार्ग माडिसि नावु बेळे विमे दूरागिसिते रैतर चिंतेय भविष्यवायितु निश्चिंत बेळेयु सुरक्षित निश्चिंत रैत बेळे विमेयिंद एल्लरू तृप्त. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಇದೀಗ ಪೂಂಜಾಲಕಟ್ಟೆಯ ಶಿವಶಂಕರ ಭಟ್ ಗುಂಡಿ ಮಜಲು ಅವರ ಕೃಷಿ ಅನುಭವದ ಕುರಿತು ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್, ಪಿಎಸ್. ಶ್ರೋತೃಗಳೀಗ ನಮ್ಮ ಜೊತೆ ಇದ್ದಾರೆ ಪುಂಜಾಲಕಟ್ಟೆಯ ಹತ್ತಿರದ ಗುಂಡಿ ಮಜಲು ಫಾರ್ಮ್ಸ್ನ ಶಿವಶಂಕರ ಭಟ್ ಅಥವಾ ಶಿವಾಜಿ ಅನ್ನುವ ಹೆಸರಿನಿಂದಲೇ ಇವರು ಎಲ್ಲರಿಗೂ ಕೂಡ ಪರಿಚಯ ಇರುವಂತಹವರು. ಅವರು ಸುಮಾರು 8 ವರ್ಷದಿಂದ ಕೃಷಿ ಮಾಡ್ತಾ ಇದ್ದಾರೆ. ಮೂಲತಃ ಅವರ ಮನೆಯವರೆಲ್ಲ ಕೃಷಿಕರಾಗಿದ್ದರೂ ಕೂಡ ಅವರು ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಆಗಿದ್ದರು, ನಂತರ ಈಗ ಕೃಷಿಗೆ ಇಳಿದಿದ್ದಾರೆ. ಮುಖ್ಯವಾಗಿ ಅವರ ಈ ಕೃಷಿಯ ಅನುಭವವನ್ನು ನಾವು ಕೇಳಿ ತಿಳಿಯೋಣ. ನಮಸ್ಕಾರ ಶಿವಶಂಕರ್ ಭಟ್. ನಮಸ್ಕಾರ. ನೀವು ಮೊದಲು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿದ್ದವರು, ಹೌದು, ನಂತರ ಈಗ ಈ ಕೃಷಿಗೆ ಇಳಿಲಿಕ್ಕೆ ಏನು ಕಾರಣ? ಸಾಧಾರಣ 86 ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಹತ್ರತ್ರ ಸಾಧಾರಣ ಒಂದು 2010 ಅಥವಾ 12 ಕಾಂಟ್ರಾಕ್ಟರ್ ಫುಲ್ ಟೈಮ್ ಜಾಬೇ ನಂದು. ಆವಾಗ ನನ್ನ ಲೈಫಲ್ಲಿ ಒಬ್ಬರು ಅಶೋಕ್ ಭಟ್, ಅಶೋಕ್ ಎಚ್ ಅಂತೇಳಿ ಹಸನ್ ಕಾಂತ್ ಹೇಳುವ ಊರಿನವರು, ಅವರು ಅವರ ಪರಿಚಯ ಆಯಿತು. ಅವರ ಒಂದು ಇನ್ಫ್ಲೂಯೆನ್ಸಿಂದಾಗಿ ಅವರ ಒಂದು ಕೃಷಿ ನೋಡಿ ಆಗುವಾಗ ನನಗೂ ಒಂದು ಕೃಷಿಯ ಬಗ್ಗೆ ಆಸಕ್ತಿ ಹುಟ್ಟಿತ್ತು. ಮೂಲತಃ ನಾನು ಕೃಷಿಕನೇ, ನನ್ನ ಅಪ್ಪನ ಕೃಷಿಕ, ಅಜ್ಜನು ಕೃಷಿಕ. ಆ ಒಂದು ರಕ್ತದ ಗುಣದಿಂದಲೇ ಏನೋ ನಾನು ಕೃಷಿಗೆ ಸ್ವಲ್ಪ ಆಕರ್ಷಣೆಗೆ ಒಳಗಾದೆ, ಕೃಷಿಗೆ ಇಳಿದೆ. ಆಮೇಲೆ ಕ್ರಮೇಣ ನನಗೆ ಕೃಷಿಯಲ್ಲಿ ಆಸಕ್ತಿ ಜಾಸ್ತಿ ಆಗ್ತಾ ಹೋಯಿತು. ಈ ಉದ್ಯಮ ಅಂತ ಹೇಳಿದರೆ ಒಂಥರ ಏನು ಅಂತ ಹೇಳಿದರೆ, ನಾವು ಎಷ್ಟು ಸಮಯ ದುಡಿತೇವೆ ಅಲ್ಲಿವರೆಗೆ ಮಾತ್ರ ಅದರ ಇನ್ಕಮ್ ಬರ್ತದೆ. ಹೌದು, ಯಾವಾಗ ನಾವು ದುಡಿದು ನಿಲ್ಲಿಸ್ತೇವೆ ಆವಾಗಲೂ ಇನ್ಕಮ್ ನಿಲ್ತದೆ, ಆದರೆ ಅದು ಮತ್ತೆ ಮುಂದೆ ಹೋಗೋದಿಲ್ಲ. ಅದು ಕೃಷಿ ಹಾಗಲ್ಲ, ಇವತ್ತು ಅಡುಗೆ ಹಾಕಿದ್ರೆ ನಾಳೆ ಹೋಗ್ಬೋದು, ಎಲ್ಲಿ ಹೋಗೋದಿಲ್ಲ ಅದು. ಅಥವಾ ಇವತ್ತು ಔಷಧಿ ಹೊಡೆಯಿದ್ರೆ ನಾಳೆ ಹೊಡಿವ, ಏನು ತೊಂದರೆ ಇಲ್ಲ. ಆದರೆ ಬಿಸ್ನೆಸ್ಸಲ್ಲಿ ಹಾಗಲ್ಲ, ಇವತ್ತು ಮಾಡೋ ಕೆಲಸ ನಾನು ಇವತ್ತೇ ಮಾಡಬೇಕು, ನಾಳೆ ಕೆಲಸಕ್ಕೆ ನಾನು ಇವತ್ತೇ ಚಿಂತೆ ಮಾಡಬೇಕು. ಇದು ತುಂಬ ಟೆನ್ಷನು. ಮತ್ತೆ ಒಂದೊಂದು ಹತ್ರ ನನಗೆ 60 ಆಯ್ತು. ಈಗ ಒಬ್ಬ ಮನುಷ್ಯನಿಗೆ ಒಂದು ರಿಟೈರ್ಮೆಂಟ್ ಅಂತ ಹೇಳುವಂಥದ್ದು ಬೇಕೇ ಬೇಕು. ಆ ರಿಟೈರ್ಮೆಂಟ್ ಆಗಬೇಕು ಅಂತ ಆದರೆ ನಾನು ಆ ರಿಟೈರ್ಮೆಂಟ್ಗೆ ಒಂದು ಪ್ರಿಪರೇಷನ್ ಆಗಬೇಕು. ಅದಕ್ಕೆ ನಾನೇನು ಮಾಡಿದೆ, ಪೂರ್ವಭಾವಿಯಾಗಿ ಒಂದು 10-12 ಮೊದಲೇ ನಾನು ಕೃಷಿಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ತೋರಿಸ್ತಾ ಇದನ್ನು ಕಡಿಮೆ ಮಾಡಲಿಕ್ಕೆ ಶುರು ಮಾಡಿದೆ. ಕಡಿಮೆ ಮಾಡ್ತಾ ಈಗ ಅಂತೂ ನಾನು ಫುಲ್ ಟೈಮ್ ಕೃಷಿಕಾದೆ. ಈಗ ಕೃಷಿ ಅಂತ ಹೇಳಿದರೆ ಏನು ಕೃಷಿ ಮಾಡ್ತಾ ಇದ್ವಿ? ನನ್ನ ತೋಟ ಏನು ಭಾರಿ ಒಳಗೇನಿಲ್ಲ, ರಾಜರಸ್ತೆಯಿಂದ 1 ಕಿಲೋಮೀಟರ್ ಒಳಗಡೆ ಇರೋದು. ತುಂಬ ಎತ್ತಿನ ಗಾಡಿಯಲ್ಲಿ ಜೀಪಲ್ಲಿ ಹೋಗುವಂಥ ಜಾಗ ಏನಲ್ಲ ಅದು, ಏಕದಮ್ ನನ್ನ ಜಾಗ ಭಾರಿ ತುಂಬ ಲೆವೆಲ್ ಇದೆ, ಕ್ರಿಕೆಟ್ ಗ್ರೌಂಡ್ ಆಗಿದೆ ನನ್ನ ಜಾಗ. ಅಲ್ಲಿ ಅಡಿಕೆ, ಮತ್ತೆ ಅಡಿಕೆ, ತೆಂಗು, ಕರಿಮೆಣಸು, ಮತ್ತೆ ಸ್ವಲ್ಪ ಹಣ್ಣಿನ ಗಿಡಗಳು, ಬಾಳೆ, ಇದನ್ನೆಲ್ಲ ಬೆಳೆಸ್ತಾ ಇದ್ದೇನೆ. ಮುಖ್ಯವಾಗಿ ಮೊದಲಿಂದಲೂ ಕೂಡ ನಮ್ಮ ಕರಾವಳಿಯ ಜನಗಳು ಅಡಿಕೆಯನ್ನು ಬೆಳೆಸ್ತಾ ಇರುವಂಥವ್ರು. ನೀವು ಏನೋ ಅಡಿಕೆ ಗಿಡಗಳನ್ನು ಹಾಕಿದ್ದೀರಿ? ನಾನು ಈಗ ಸದ್ಯ ಅದೇ ಇಂಟರ್ಮಂಗಳ, ಮಂಗಳ ಮತ್ತು ಲೋಕಲ್, ಇದು 3 ವೆರೈಟಿ ನನ್ನ ಹತ್ರ ಇದೆ ಈಗ.

ಕಣಿಸಿ ಕುಣಿಸುವರು ಮೌನದಿಂದಲೇ ಮುನಿಗಳು ಮನದೊಳು ಕ್ಷಣ ಬಿಡದಲಿ ನಿನ್ನ ದಣಿಸಿ ಕುಣಿ